ಮಲ್ಲಿಕಾರ್ಜುನ್ ಅವರನ್ನು ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. ವಿವಿಧ ದೇಶಗಳ ಸಂಸತ್ತುಗಳ ನಡುವೆ ಸಂವಾದ, ಸಹಕಾರ ಮತ್ತು ಪರಸ್ಪರ ವಿಶ್ವಾಸವನ್ನು ವೃದ್ಧಿಸುವುದು ಈ ಸ್ನೇಹ ಗುಂಪುಗಳ ಮುಖ್ಯ ಉದ್ದೇಶವಾಗಿದೆ. ಹುಬ್ಬಳ್ಳಿಯ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ನಡೆದ ರಣಜಿ ಟ್ರೋಫಿ ಫೈನಲ್ ಹಣಾಹಣಿಯಲ್ಲಿ ಪಂದ್ಯದ ಐದನೇ ದಿನ ಜಮ್ಮು ಕಾಶ್ಮೀರ ತಂಡ ಉತ್ತಮ ಬ್ಯಾಟಿಂಗ್ ಮೂಲಕ ಪಂದ್ಯವನ್ನು ಡ್ರಾ ಮಾಡಿಕೊಂಡಿದೆ. ರಣಜಿ ನಿಯಮಗಳ ಪ್ರಕಾರ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನಡೆ ಪಡೆದ ಜಮ್ಮು ಕಾಶ್ಮೀರ ತಂಡವನ್ನು ವಿಜೇತ ತಂಡವೆಂದು ಘೋಷಿಸಲಾಗಿದೆ. ಈ ಮೂಲಕ ಹುಬ್ಬಳ್ಳಿಯ ಮೈದಾನದಲ್ಲಿ ಜಮ್ಮು ಕಾಶ್ಮೀರ ಇತಿಹಾಸ ಸೃಷ್ಟಿಸಿದೆ. ಮೊದಲ ಬಾರಿಗೆ ಫೈನಲ್ಗೇರಿದ ಜಮ್ಮು ಕಾಶ್ಮೀರ ಬಲಿಷ್ಠ ಕರ್ನಾಟಕವನ್ನು ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಕರ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಮಿತಿ ಹೆಚ್ಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ರಾಜ್ಯ ಸರ್ಕಾರ. ಇರಾನ್ ಇಸ್ರೇಲ್ ಸಂಘರ್ಷ ಹಿನ್ನೆಲೆ ಇರಾನ್ನಲ್ಲಿ ಭಾರತೀಯ ನಾಗರಿಕರು ಎಚ್ಚರಿಕೆಯಿಂದ ಇರುವಂತೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲನ ಆಹಾರ, ಈ ಕುರಿತು ತಿಪಟೂರಿನ ಕೊನೆಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಬಿಆರ್ ಗಾನವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಕೃಷಿ ಲೋಕ ಮೂಡಿಬರಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಕೋಸ್ಮೋ ಬಜಾರ್ ಯುಗಾದಿ ಫೆಸ್ಟಿವ್ ಪಾಪ್ಅಪ್ ಮಾರ್ಕೆಟ್ 2026 ಇದೇ ಫೆಬ್ರವರಿ 28 ಶನಿವಾರ ಹಾಸನದ ಬಿಎಂ ರೋಡ್ ನಲ್ಲಿರುವ ದಿ ಅಶೋಕ್ ಹೋಟೆಲ್ ನ ಕೋರ್ಟ್ ಯಾರ್ಡ್ ಹಾಲ್ ನಲ್ಲಿ ಬೆಳಗ್ಗೆ 10:00 ರಾತ್ರಿ 8:30 ನಡೆಯಲಿದೆ. ಈ ಎಕ್ಸಿಬಿಷನ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಯಾರೀಸ್, ಡ್ರೆಸ್ ಮೆಟೀರಿಯಲ್ಸ್, ಕುರ್ತೀಸ್, ಜ್ಯುವೆಲರಿ, ಹೋಮ್ ಲೆನಿನ್, ಹ್ಯಾಂಡ್ ಬ್ಯಾಗ್ಸ್, ಕಿಚನ್ ಪ್ರಾಡಕ್ಟ್ಸ್, ಇನ್ನೂ ಹಲವು ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ. ಕೋಸ್ಮೋ ಬಜಾರ್, ಈ ಒಂದು ದಿನದ ಎಕ್ಸಿಬಿಷನ್ ಮಿಸ್ ಮಾಡ್ಕೋಬೇಡಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ, ಈ ಕುರಿತಂತೆ ತಿಪಟೂರಿನ ಕೊನೆಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಬಿಆರ್ ಗಾನವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಹೆಚ್ಚಾಗಿ ನಾವು ಮಾತನಾಡ್ತಕ್ಕಂಥ ವಿಷಯ ಯಾವುದು ಅಂತ ಹೇಳಿದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ನಮ್ಮ ಆಹಾರದ ಬಗ್ಗೆ ಮಾತನಾಡ್ತೇವೆ, ಆರೋಗ್ಯದ ಬಗ್ಗೆ ಮಾತನಾಡ್ತೇವೆ, ರೋಗಗಳ ಬಗ್ಗೆ ಮಾತನಾಡ್ತೇವೆ, ವ್ಯಾಯಾಮದ ಬಗ್ಗೆ ಮಾತನಾಡ್ತೇವೆ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಹೆಚ್ಚಾಗಿ ಆರೋಗ್ಯವನ್ನು ಹದಗೆಡಿಸಿಕೊಳ್ತಾ ಇರತಕ್ಕಂಥದ್ದು, ಇದು ಎಲ್ಲ ಕಡೆಯೂ ಕೂಡ ಇರುವಂತಹ ಒಂದು ಸಾಮಾನ್ಯವಾದಂತಹ ಮಾತುಕತೆ ಆಗಿದೆ. ಮತ್ತು ಇತ್ತೀಚೆಗೆ ನಮಗೆ ಸಾಕಷ್ಟು ರೋಗಗಳು ನಮ್ಮ ಒಂದು ಜೀವನ ಶೈಲಿ ಏನಿದೆಯೋ ಇದನ್ನ ಆಧರಿಸಿ ಬರ್ತಾ ಇರ್ತಕ್ಕಂಥದ್ದು. ಈ ಜೀವನ ಶೈಲಿ ಸರಿ ಇಲ್ಲದ ಕಾರಣ ಬರ್ತಾ ಇರ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳೇನಿದ್ದೇವೋ ಇವು ದೀರ್ಘಕಾಲದವರೆಗೆ ನಮ್ಮನ್ನ ಕಾಡುತ್ತೆ, ಮತ್ತೆ ಗುಣಪಡಿಸ್ಲಿಕ್ಕೆ ಸಾಧ್ಯವಾಗದಂತಹ ಕೆಲವೊಂದು ಕಾಯಿಲೆಗಳು ಕೂಡ ನಮಗೆ ಹೆಚ್ಚಾಗಿ ಬಾಧಿಸ್ತಾ ಇದೆ. ಆ ಕಾರಣದಿಂದಾಗಿ ನಾವು ಇವತ್ತು ಹೆಚ್ಚು ಆರೋಗ್ಯದ ಬಗ್ಗೆ ಮತ್ತೆ ಆಹಾರದ ಬಗ್ಗೆ ಮಾತನಾಡ್ತೇವೆ. ಈ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ನಮ್ಮ ಆಹಾರವನ್ನ ಆಧರಿಸಿರುತ್ತೆ ಅಂತ ಹೇಳಿ. ನಾವು ಏನನ್ನ ಸೇವನೆಯನ್ನ ಮಾಡ್ತೀವೋ ಅದು ನಮ್ಮ ಆರೋಗ್ಯವನ್ನ ಸ್ಥಿಮಿತದಲ್ಲಿ ಇಡ್ಲಿಕ್ಕೆ ಕಾರಣವಾಗುತ್ತೆ. ಆರೋಗ್ಯ ಹಾಳಾಗ್ಲಿಕ್ಕೂ ಕೂಡ ಒಂದು ಆಹಾರವೇ ಕಾರಣ ಅನ್ನುವಂತಹ ಮಾತು ಇದೆ. ಈ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ, ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರವನ್ನ ನಾವು ಏನೆಲ್ಲ ಸೇವನೆಯನ್ನ ಮಾಡಬೇಕು, ಸಮತೋಲಿತ ಆಹಾರ ಅಂತ ಅಂದ್ರೆ ಏನು, ಅದರ ಮಹತ್ವ ಏನು, ಅದರಿಂದ ಏನೆಲ್ಲ ಉಪಯೋಗಗಳು ಆಗುತ್ತೆ, ಈ ತರಹದ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ತಿಪಟೂರಿನ ಸಮೀಪ ಇರುವಂತಹ ಕೋನೆಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಬಿಆರ್ ಗಾನವಿ ಅವರು. ಗಾನವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಸಮತೋಲಿತ ಆಹಾರ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನು ಸಮತೋಲಿತ ಆಹಾರ ಅಥವಾ ಸಮತೋಲನ ಆಹಾರ ಅಂತ ಹೇಳಿದ್ರೆ? ಸಮತೋಲನ ಆಹಾರ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಅಗತ್ಯವಾಗಿ ಕೊಡುವಂತ ಆಹಾರನ ಸಮತೋಲನ ಆಹಾರ ಅಂತ ಹೇಳ್ತೀವಿ ಸರ್ ನಾವು. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕು ನಮ್ಮ ದೇಹಕ್ಕೆ, ಅದನ್ನ ಸಮರ್ಪಕವಾಗಿ ಯಾವ ಆಹಾರ ಒದಗಿಸುತ್ತೋ ಅದನ್ನ ನಾವು ಸಮತೋಲಿತ ಆಹಾರ ಅಂತ ಹೇಳಿ ಕರಿತೇವೆ ಅಲ್ವಾ. ಈ ಸಮತೋಲಿತ ಆಹಾರ ಅಂತ ಅಂದ್ರೆ ಅದು ಯಾವ ಪ್ರಮಾಣದಲ್ಲಿರಬೇಕು ಮತ್ತೆ ಹೇಗಿರಬೇಕು? ಸರ್, ನಾವು ಪೋಷಕಾಂಶಗಳನ್ನ ಎರಡು ರೀತಿ ವರ್ಗೀಕರಣ ಮಾಡ್ಕೋತೀವಿ. ಒಂದು ಮ್ಯಾಕ್ರೋನ್ಯೂಟ್ರಿಯಂಟ್ಸ್ ಅಂತ ಕರಿತೀವಿ, ಅವು ಏನಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅಧಿಕವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಅಂತ ಹೇಳ್ತೀವಿ. ಅವ್ಯಾವುದು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಶರ್ಕರ ಪಿಷ್ಟ ಅಂತ ನಾವೇನ್ ಕರಿತೀವಿ ಅದು, ಅದ್ರ ಜೊತೆಗೆ ಪ್ರೋಟೀನ್ ಮತ್ತೆ ಕೊಬ್ಬು ಅಂದ್ರೆ ಫ್ಯಾಟ್, ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಬರುತ್ತೆ ಅಂದ್ರೆ ಲಘು ಪೋಷಕಾಂಶಗಳು ಅಂದ್ರೆ ಪ್ರಧಾನ ಪೋಷಕಾಂಶಗಳಿಗಿಂತ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಬೇಕಾಗಿರುವಂತದ್ದು. ಅವು ಯಾವು ಅಂತ ಹೇಳಿದ್ರೆ ಈ ಜಿಂಕ್ ಆಗಿರ್ಬೋದು, ಸೆಲೇನಿಯಂ ಆಗಿರ್ಬೋದು, ಆ ತರ ಅಂದ್ರೆ ಜೀವಸತ್ವಗಳು, ಅದ್ರ ಜೊತೆಗೆ ಖನಿಜಾಂಶಗಳು, ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಇದೆರಡನ್ನು ನಾವು ಸರಿ ಪ್ರಮಾಣದಲ್ಲಿ ತಗೋಬೇಕು. ಸೊ ಅದನ್ನ ಹೆಂಗ್ ತಗೊಳ್ಳೋದಪ್ಪ ಅಂತ ಹೇಳಕ್ ಹೋದ್ರೆ, ನಾವು ಅದನ್ನ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಅನ್ನೋದು ಒಂದಿದೆ, ಅವ್ರು ಏನಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ತಟ್ಟೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ನನ್ನ ತಟ್ಟೆ ಅನ್ನೋ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಒಂದು ದಿನದ ನಿಮ್ಮ ತಟ್ಟೆಯಲ್ಲಿ ಏನೇನ್ ಇರಬೇಕು ಅಂತ ಅಂದ್ರೆ 250 grams ಅಷ್ಟು ಧಾನ್ಯಗಳಿರ್ಬೇಕು, ಅದ್ರ ಜೊತೆಗೆ 85 gramನಷ್ಟು ಪ್ರೋಟೀನು, ಎಣ್ಣೆಕಾಳುಗಳು ಅಂದ್ರೆ ನಟ್ಸ್ ಅಂತ ಏನ್ ಹೇಳ್ತೀವಲ್ಲ ಆಲ್ಮಂಡ್ಸ್ ಮತ್ತೆ ಬಾದಾಮಿ ಅಂತ ನೀವೇನ್ ಕರಿತೀರಲ್ಲ ಅದು 35 gram ಇರಬೇಕು. ಈ ಕೊಬ್ಬು ಎಣ್ಣೆ ಅಂಶ ಎಷ್ಟಿರ್ಬೇಕು ಅಂತ ಹೇಳಿದ್ರೆ 27 gramನಷ್ಟು ಇರಬೇಕು. ಮತ್ತು ಅರ್ಧ ಪ್ಲೇಟ್ನಲ್ಲಿ ಅರ್ಧದಷ್ಟು ಏನಿರಬೇಕು ಅಂತ ಹೇಳಿದ್ರೆ ಹಣ್ಣು ಮತ್ತು ತರಕಾರಿಗಳಿರ್ಬೇಕು. ಹಣ್ಣುಗಳು ಎಷ್ಟಿರಬೇಕು ಅಂತ ಹೇಳಿದ್ರೆ 100 gram ಇರಬೇಕು, ತರಕಾರಿಗಳು 500 gram ಇರಬೇಕು. ಒಟ್ಟು ಈ ನನ್ನ ತಟ್ಟೆ ನೀವು ತಗೊಂಡಾಗ ನಿಮಗೆ 2000 kcalsಅಷ್ಟು ಎನರ್ಜಿ ನಿಮ್ಮ ದೇಹಕ್ಕೆ ಸಿಗ್ತಾ ಇದ್ರೆ ಅದು ಸಮತೋಲನ ಆಹಾರ ಅಥವಾ ಬ್ಯಾಲೆನ್ಸ್ ಡಯಟ್ ಅಂತ ನಾವು ಕರಿತೀವಿ. ಹೀಗೆ ನಮ್ಮ ತಟ್ಟೆ ಇರಬೇಕಾಗುತ್ತೆ, ಇದನ್ನ ನಾವು ಇಂತಹ ಒಂದು ಪ್ರಮಾಣದಲ್ಲಿ ಪಡಿಬೇಕಾಗುತ್ತೆ. ಏನು ಈ ಸಮತೋಲಿತ ಆಹಾರದ ಮಹತ್ವ ಏನು ಮತ್ತೆ ಅನುಕೂಲಗಳೇನು ಅಂತೀರಿ? ಸಮತೋಲನ ಆಹಾರ ಯಾವಾಗ ತಗೋಬೇಕು, ಹೆಂಗ್ ತಗೋಬೇಕು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವ್ ಎಲ್ರೂ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಡಯಟ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಕಾಯಿಲೆಗಳು ಶುರು ಆಗ್ತಾ ಹೋಗುತ್ತೆ ಸರ್ ನಮ್ಮಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇವಾಗ ಬರೀ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಬೆಳಗಿನ ಆಹಾರದಲ್ಲಿ ನಾವು ದಿನನಿತ್ಯ ಚಿತ್ರಾನ್ನನೇ ತಿಂತಾ ಇದ್ರೆ ಅದು ಎನರ್ಜಿ ಶಕ್ತಿ ಮಾತ್ರ ಕೊಡ್ತಾ ಹೋಗುತ್ತೆ. ಶಕ್ತಿ ನಿಮ್ ದೇಹಕ್ಕೆ ಎಷ್ಟು ಬೇಕಪ್ಪ ಅಂತ ಹೇಳಿದ್ರೆ, ಈಗ ನೀವೇನಾದ್ರು ಕೆಲಸ ಮಾಡಿದ್ರೆ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಈಗ ರೈತರುಗಳು ಹೊಲದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾ ಇರ್ತಾರೆ, ಅವ್ರಿಗೆ ಶಕ್ತಿ ಬೇಕು. ಸೊ ಅವರು ತಿಂದಾಗ ಅದೇನಾಗುತ್ತೆ, ನೀವು ತಗೊಂಡಿದ್ದು ಕೆಲಸ ಮಾಡುವಾಗ ಅಲ್ಲಿ ಖರ್ಚಾಗ್ತಾ ಇರುತ್ತೆ ಆ ಶಕ್ತಿ. ಈಗ ನಾವು ನೀವು ಎಲ್ಲ ಕೂತು ಮಾತಾಡ್ತಾ ಇದ್ದೀವಿ ಸರ್ ಇಲ್ಲಿ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅಧಿಕ ಶಕ್ತಿ ಯೂಸ್ ಆಗಲ್ಲ. ಅವಾಗ ಏನಾಗುತ್ತೆ, ಅದು ಎಷ್ಟು ಶಕ್ತಿ ಬೇಕೋ ಅಷ್ಟನ್ನ ಯೂಸ್ ಮಾಡಿಕೊಂಡು ಬೇಡದೇ ಇರೋದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅಧಿಕವಾದಾಗ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಅದಾದ್ಮೇಲೆ ಇನ್ನೂ ಹೆಚ್ಚಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಸೊ ಫ್ಯಾಟ್ ಆದಾಗ ಏನಾಗುತ್ತೆ? ಒಬೆಸಿಟಿ. ಈ ಒಬೆಸಿಟಿಯಿಂದ ನೆಕ್ಸ್ಟ್ ಅಧಿಕ ತೂಕ ಆಗುತ್ತೆ, ಅಧಿಕ ತೂಕದಿಂದ ಮತ್ತೆ ಡಯಾಬಿಟಿಸ್ ಅಂತ ಈ ತರ ಮೆಟಾಬಾಲಿಕ್ ಡಿಸಾರ್ಡರ್ ಆಗ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನನ್ನ ತಟ್ಟೆಯಲ್ಲಿ ನೀವು ಎಷ್ಟು ಧಾನ್ಯಗಳನ್ನ ತಿನ್ಬೇಕು, ಎಷ್ಟು ಗ್ರಾಮ್ ಅಷ್ಟು ತಿನ್ಬೇಕು ಅಂತ ಹೇಳಿದ್ರೆ 250 ಗ್ರಾಮ್ನಷ್ಟು ಧಾನ್ಯಗಳನ್ನ ನೀವು ಸೇವಿಸಿದ್ರೆ ಉತ್ತಮ ಅಂತ ಹೇಳ್ತೀನಿ. ಅಧಿಕ ಆದಾಗ ಏನಾಗುತ್ತೆ? ಕೆಲಸ ಕಮ್ಮಿ ಮಾಡೋದ್ರಿಂದ ಅದು ನೀವು ಹೆಚ್ಚಿನಾಗಿ ಏನ್ ತಗೋತೀರಾ, ಹೇಳ್ತಾರಲ್ವಾ ಹತ್ತಿ ಆದ್ರೆ ಅಮೃತನು ವಿಷ ಅಂತ, ಹಂಗೆ ನೀವು ಹೆಚ್ಚದನ್ನ ಏನ್ ತಗೋತಿರಲ್ಲ ಅದು ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕೊಬ್ಬಾಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಅದಾದಾಗ್ಲೇನೆ ಈಗ ಹೃದಯ ಸಂಬಂಧಿತ ಕಾಯಿಲೆಗಳು, ಫ್ಯಾಟ್ ಎಲ್ಲೆಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಈ ಹಾರ್ಟ್ ಲೈನಿಂಗ್ಸ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಇಲ್ಲ ನಿಮ್ಗೆ ಟೈರ್ಗಳು ಏನ್ ಬರ್ತಾ ಇದೆಯಲ್ಲ ಈಗ ಬೊಜ್ಜು ಅಂತ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಅದು ಯಾವಾಗ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಈಗ ನೀವು ಉಪವಾಸ ಇರ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಅದು ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರೋದು, ಮತ್ತೆ ನೀವು ಅವತ್ತು ಊಟ ತಿಂದಿಲ್ಲ ಅಂದಾಗ ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ನಿಮ್ಗೆ ಶಕ್ತಿ ಕೊಡೋಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನೊಂದಿದೆ, ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಫ್ಯಾಟ್ ನ ಇವಾಗ ನಮ್ಮ ದೇಹಕ್ಕೆ ವೈರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವ್ ಎಣ್ಣೆ ತಿನ್ಬಾರ್ದು, ಚಪಾತಿ ಮಾಡಿದಾಗ ನಾವ್ ಎಣ್ಣೆ ಆಗದೆ ಚಪಾತಿ ಮಾಡಿ ತಿಂತೀವಿ ಅನ್ನೋದೆಲ್ಲ ಇದೆ. ಬಟ್ ಆದ್ರೆ ಅದು ವೈರಿನ ನಮ್ ದೇಹಕ್ಕೆ ಇಲ್ಲ, ಯಾಕಂದ್ರೆ ಎಣ್ಣೆ ಅಂಶ ಬೇಕು ನಮ್ ದೇಹಕ್ಕೆ. ಅತಿ ಆದ್ರೆ ಅಮೃತನು ವಿಷ ಅಂತ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಎಷ್ಟು ತಗೋಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕು. ಸರಿಯಾದ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 27 ಅಂತ ಹೇಳಿದೆ. ಅದರಲ್ಲಿ ಯಾವ ತರ ಎಣ್ಣೆ ಅಂಶನ ನಾವು ತಗೊಂಡ್ರೆ ಒಳ್ಳೇದು ಅಂತ ಹೇಳಿದ್ರೆ, ಯಾವ ಎಣ್ಣೆ ಅಂಶ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಾಗ ಅದು ಸಾಲಿಡ್ ಆಗೇ ಇರುತ್ತೆ ಅಂತ ಹೇಳ್ತೀವಿ. ಸೊ ಈಗ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಾಗ ಸಾಲಿಡ್ ಆಗಿ ಇರುವಂತ ಎಣ್ಣೆ ಅಂಶ ಯಾವುದು ಅಂತ ಹೇಳಿದ್ರೆ ತುಪ್ಪ. ತುಪ್ಪ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಬ್ಯುಟರಿಕ್ ಆಸಿಡ್ ಅನ್ನೋ ಒಂದು ಅಂಶ ಇರುತ್ತೆ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆ ಪದರದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಲೈನಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಟಮಕ್ ಲೈನಿಂಗ್ ಅಂತ ಹೇಳ್ತೀವಿ. ಆ ಸ್ಟಮಕ್ ಲೈನಿಂಗು, ಈ ಗ್ಯಾಸ್ಟ್ರಿಕ್ ಆಸಿಡ್ ಏನು ಉತ್ಪತ್ತಿ ಆಗುತ್ತಲ್ಲ ಅದರಿಂದ ಹಾಳಾಗುತ್ತೆ. ಅವಾಗ ಅದನ್ನ ಪ್ರಿವೆಂಟ್ ಮಾಡಕ್ಕೆ ನಾವು ಈ ತುಪ್ಪನ ತಗೊಂಡಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಲೈನಿಂಗ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಈ ಫಿಶ್ ಅಲ್ಲಿ ಸಿಗುವಂತದ್ದಾಗಿರ್ಬೋದು, ಇಲ್ಲ ನಟ್ಸ್ ಅಂತ ಏನ್ ಹೇಳ್ತೀವಲ್ಲ ನಾವು ಹಾಲ್ಮಂಡ್ಸ್ ಅಲ್ಲಿ, ಅದೆಲ್ಲ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ. ಮತ್ತೆ ಇವಾಗ ನೀವು ಸನ್ ಪ್ಯೂರ್ ಎಣ್ಣೆ ಅದು ಇದು ತಿಂತೀವಲ್ಲ ಅದು ಸರಿ ಇಲ್ವಾ ಅಂತ ಕೇಳ್ಬೋದು. ಅದನ್ನ ನಾವು ಫಾರ್ಮ್ ಟು ಟೇಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸೂರ್ಯಕಾಂತಿ ಬೀಜನ ನೀವು ಅಷ್ಟು ಎಲ್ಲ ಪ್ರೋಸೆಸಿಂಗ್ ಮಾಡಿ ಎಣ್ಣೆಯಲ್ಲಿ ತಂದಾಗ ಎಷ್ಟೊಂದು ಚೇಂಜಸ್ ಆಗೋಗಿರುತ್ತೆ, ನ್ಯೂಟ್ರಿಯಂಟ್ ಕಂಟೆಂಟ್ ಕೂಡ ಕಮ್ಮಿ ಆಗಿರುತ್ತೆ. ಸೊ ಆ ತರ ಇದ್ದಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನು ಸ್ಯಾಚುರೇಟೆಡ್ ಫ್ಯಾಟ್ ಇಟ್ ಇಸ್ ನಾಟ್ ಗುಡ್ ಫಾರ್ ಬಾಡಿ, ಅಂದ್ರೆ ನಮ್ಮ ದೇಹಕ್ಕೆ ಅದು ಒಳ್ಳೆ ಎಣ್ಣೆ ಅಲ್ಲ ಅಂತಲೂ ನಾನು ಹೇಳ್ತೀನಿ. ಅದನ್ನು ಹಿತಮಿತವಾಗಿ ಬಳಸಬೇಕು. ಅದ್ರ ಜೊತೆಗೆ ಇನ್ನೊಂದಿದೆ, ಟ್ರಾನ್ಸ್ ಫ್ಯಾಟ್ ಅಂತ ನೀವು ಕೇಳಿರ್ತೀರಾ. ಈ ಟ್ರಾನ್ಸ್ ಫ್ಯಾಟ್ ಅನ್ನೋದನ್ನ ತುಂಬಾ ತಗೊಳಕ್ಕೆ ಹೋಗ್ಬಾರ್ದು. ಈಗ ನೀವು ದಿನನಿತ್ಯ ಸೂಟು ಬೋಟು ಹಾಕೊಂಡು ಓಡಾಡಕ್ಕಾಗಲ್ಲ, ಅದಾದ್ಮೇಲೆ ದಿನನಿತ್ಯ ಒಡವೆಗಳನ್ನ ಧರಿಸ್ಕೊಂಡು ಓಡಾಡಕ್ಕಾಗಲ್ಲ. ಈ ಟ್ರಾನ್ಸ್ ಫ್ಯಾಟ್ ಏನ್ರಲ್ಲಿ ಇರುತ್ತೆ ಮೇಡಮ್ ಅಂತ ಕೇಳೋದಾದ್ರೆ, ನೀವು ಅದು ಏನಂದ್ರೆ ನೀವು ಕರೆದಿರುವಂತ ಪದಾರ್ಥಗಳು, ಈ ಚಿಪ್ಸ್ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಮೇಡಮ್ ಅದನ್ನ ಬಿಡಕ್ಕಾಗಲ್ಲ ಅಂತ ಅನ್ನೋ ಟೈಮಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದಾಗ, ಹೌದು ಬಿಡಕ್ಕಾಗಲ್ಲ ಒಪ್ಕೋತೀನಿ, ಅದನ್ನ ನೀವು 15 ತಿಂಗಳಿಗೆ 2 ತಿಂದಾಗ ಓಕೆ ಮ್ಯಾನೇಜಬಲ್ ಅಂತ ಆಗುತ್ತೆ. ಇಲ್ಲ ಅಂತ ಹೇಳಿದಾಗ ನೀವು ಈ ಸ್ಯಾಚುರೇಟೆಡ್ ಅಂಶನೇ ತಿಂತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, LDL ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಅಂತ ಕೇಳಿರ್ತೀರಾ. ಈ ಕೊಲೆಸ್ಟ್ರಾಲ್ ಅನ್ನೋ ಪದ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮಾತಾಡ್ತಾ ಇರ್ತಾರೆ ಜನ. ನಮ್ಮ ದೇಹದಲ್ಲಿ ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಅಂದಾಗ, ನೀವು ಸ್ಯಾಚುರೇಟೆಡ್ ಇರೋ ಅಂತ ಆಯಿಲಿ ಐಟಮ್ಸ್ ಅಥವಾ ಎಣ್ಣೆ ಪದಾರ್ಥಗಳನ್ನ ತಿಂದಾಗ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಯಾವತ್ತೂ LDL ಕೊಲೆಸ್ಟ್ರಾಲ್ ಕಮ್ಮಿ ಇರಬೇಕು, HDL ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈ ಪ್ರೋಟೀನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸಮತೋಲನ ಆಹಾರದಲ್ಲಿ ಪ್ರೋಟೀನ್ ಎಷ್ಟು ಗ್ರಾಮ್ ಇರಬೇಕಪ್ಪ ಅಂತ ಹೇಳೋದಾದ್ರೆ, ನಾವು 85 ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಯಾವ ತರ ಹೇಳ್ಬೋದು ಅಂತ ಹೇಳಿದ್ರೆ, ನೀವೇನಾದ್ರು ಒಬ್ಬ ವ್ಯಕ್ತಿ 60 ಇದ್ದಾನೆ ಅಂತ ಹೇಳಿದ್ರೆ, 1 1 ಪ್ರೋಟೀನ್ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅಂದ್ರೆ 60 ಇದ್ರೆ 60 ಅದೇ 85 ಇದೆಯಲ್ಲ ಅಂತ ಅಂದಾಗ, ನೀವು ತಗೊಂಡಿದ್ದ ಅಷ್ಟು ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗಲ್ಲ, ಸ್ವಲ್ಪ ಅಂತೂ ವೇಸ್ಟ್ ಆಗಿ ಹೋಗುತ್ತೆ. ಕರೆಕ್ಟ್ ಅಬ್ಸಾರ್ಪ್ಷನ್ ಆಗದೇ ಇದ್ದಾಗ ನಾವೇನ್ ಹೇಳ್ತೀವಿ, 85. ಸೊ ಅವಾಗ ನಿಮ್ಗೆ 60 ಅಷ್ಟು ಪ್ರೋಟೀನ್ ನಿಮ್ಮ ದೇಹಕ್ಕೆ ಕರೆಕ್ಟ್ ಆಗಿ ಸಿಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ಹಣ್ಣು ಮತ್ತು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸಬೇಕು ಅಂತ ಈಗ ರೆಕಮೆಂಡ್ ಮಾಡಿದೆ. ಯಾವುದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ICMR ನಿನ್ ಅಂತ ಕರಿತೀವಿ ನಾವು. ಏನಂತ ಹೇಳಿದ್ರೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್. ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ವಯಸ್ಸು, ಲಿಂಗ ಮತ್ತು ಅವ್ರು ಮಾಡುವ ಚಟುವಟಿಕೆಗಳಿಗೆ ಅನುಸಾರವಾಗಿ ಒಬ್ಬ ವ್ಯಕ್ತಿ 1 ಎಷ್ಟು ಕಿಲೋ ಕ್ಯಾಲರಿ ಅಷ್ಟು ಆಹಾರವನ್ನು ಸೇವಿಸಬೇಕು ಅಂತ ಮಾಡಿದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಮಧ್ಯಮವಾಗಿ ಕೆಲಸ ಮಾಡುವಂಥವರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ 2000 kcal ಅಷ್ಟು ಆಹಾರ ಸಾಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈಗ ಹೆವಿ ವರ್ಕರ್ಸ್ ಅಂತ ನಾವೇನ್ ಕಲಿತೀವಿ, ಹೆಚ್ಚು ಪರಿಶ್ರಮ ಹಾಕಿ ಕೆಲಸ ಮಾಡುವಂತವ್ರು, ಈ ಜಲ್ಲಿ ಕಲ್ಲೊಡಿಯಂತವ್ರಾಗಿರ್ಬೋದು, ಬೆಳಗ್ಗೆಯಿಂದ ಸಂಜೆ ತನಕ ಹೊಲಗಳಲ್ಲಿ ಕೆಲಸ ಮಾಡುವಂತವ್ರು ಏನು ಅಂತ ಹೇಳಿದ್ರೆ ಹೆಚ್ಚು ಶಕ್ತಿನ ಉಪಯೋಗ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಯಾವ ತರ ಹೇಳ್ತೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ 2400 kcal ಅಷ್ಟು ಕೊಡುವಂತಹ ಫುಡ್ಗಳನ್ನ ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಏನೂ ಮಾಡದೆ ನಾರ್ಮಲ್ ಸೆಡೆಂಟ್ರಿ ಲೈಫ್ ಅಂತ ಏನ್ ನಾವು ಲೀಡ್ ಮಾಡ್ತೀವಲ್ಲ, ಅದರಲ್ಲಿ ಏನು ಅಂತ ಹೇಳಿದ್ರೆ 1800 kcal ಅಷ್ಟು ಎನರ್ಜಿನ ನಾವು ಡೈಲಿ ಮೀಟ್ ಮಾಡಬೇಕು ಅಂತ ಹೇಳ್ತೀವಿ ಸರ್. ಹೀಗೆ ನಮ್ಮ ಸಮತೋಲಿತ ಆಹಾರ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು. ತಾವಾಗಲೇ ಹೇಳುವಾಗ ಒಂದು ಕಾನ್ಸೆಪ್ಟ್ ಹೇಳಿದ್ರಿ, ನನ್ನ ತಟ್ಟೆ ಅಂತ ಹೇಳಿ. ಆ ನನ್ನ ತಟ್ಟೆ ಅಂತ ಅಂದರೆ, ಒಂದು ದಿವಸದ ನಮ್ಮ ತಟ್ಟೆಯಲ್ಲಿ ಏನೇನು ಇರಬೇಕು ಅನ್ನುವಂಥದ್ದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅನ್ನುವಂಥದ್ದು ಏನಿದೆಯೋ ಅವ್ರು ನಮಗೆ ರೆಕಮೆಂಡ್ ಮಾಡಿದ್ದಾರೆ, ಅದು ಇರಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಆದರೆ ನಾವು ನನ್ನ ತಟ್ಟೆ ಕಾನ್ಸೆಪ್ಟ್ ಏನಿದೆಯೋ ಅದರಲ್ಲಿ ಬಹಳ ಸೋಲ್ತಾ ಇದ್ದೇವೆ. ಅದಕ್ಕೆ ಏನು ಕಾರಣ, ಮತ್ತು ನನ್ನ ತಟ್ಟೆಯಲ್ಲಿ ಇರಬೇಕಾದದ್ದನ್ನು ನಾವು ಯಾಕೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನಾಗಿದೆ ಅಂದ್ರೆ ಸರ್, ಇವಾಗ ಎಲ್ಲರೂ ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಏನೋ ಈಸಿ ಆಗಂತದ್ದನ್ನ ಮಾಡ್ಬಿಡ್ಬೇಕು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆಯಿಂದ ಸೋಮಾರಿಗಳಾಗ್ಬಿಟ್ಟಿದೀವಿ, ನಮಗೆ ಕಾನ್ಸೆಪ್ಟ್ಗಳು ಚೆನ್ನಾಗಿ ಗೊತ್ತಿಲ್ಲ. ಮತ್ತೆ ಆಹಾರ ಏನೋ ಚಿತ್ರಾನ್ನ ತಿಂದ್ರೆ ಸಾಕು ಎನರ್ಜಿ ಬರುತ್ತೆ ಅನ್ನೋದಿರುತ್ತೆ. ಹೌದು, ಎನರ್ಜಿ ಬರುತ್ತೆ, ಆದ್ರೆ ಪ್ರೋಟೀನ್ ಅಂಶ ಇಲ್ಲ ಅಂದಾಗ ಪ್ರೋಟೀನ್ ಏನಕ್ಕೆ ಅಗತ್ಯ ಅಂತ ಫಸ್ಟ್ ನಾವು ತಿಳ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಮಸಲ್ ಡೆವಲಪ್ಮೆಂಟ್ ಅಥವಾ ಸ್ನಾಯುಗಳ ಬೆಳವಣಿಗೆಗೆ, ಈ ಮಕ್ಕಳಲ್ಲಿ ಪ್ರೋಟೀನ್ ಕೊರತೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳವಣಿಗೆಗೆ ತುಂಬಾ ಮುಖ್ಯ ಅದು, ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಏನು ಅಂತ ಹೇಳಿದ್ರೆ, ಈಗ ನಾವು ಇನ್ನೊಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಸಣ್ಣ ಪುಟ್ಟ ಗಾಯ ಏನಾಗುತ್ತಲ್ಲ ಅದು ಏನಾದ್ರು ವಾಸಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರೋಟೀನ್ ಅಂಶ ಅಧಿಕವಾಗಿ ಬೇಕು. ಇತ್ತೀಚಿನ ದಿನಗಳಲ್ಲಿ ನೀವೇನ್ ಇವಾಗ ತುಂಬಾ ಮಂಡಿ ನೋವು, ಕೀಲ್ ನೋವು, ಕೈ ನೋವು ಅಂತ ಎಲ್ಲ ಹೇಳ್ತಿದ್ದೀರಲ್ಲ, ಅದು ಕೂಡ ಕಾರಣ ಏನು ಅಂತ ಹೇಳಿದ್ರೆ ಪ್ರೋಟೀನ್ ಕೊರತೆಯಿಂದಾಗಿ ಆಗುವಂತದ್ದು. ಯಾಕಂದ್ರೆ ಮಸಲ್ ಲಾಸ್ ಆಗ್ತಾ ಹೋಗುತ್ತೆ, ಅದು ಒಂದು ಮೇಜರ್ ಕಾರಣ ಆಗ್ತಾ ಹೋಗುತ್ತೆ ಸರ್. ಇದೆಲ್ಲ ಏನು ಅಂತ ಹೇಳಿದ್ರೆ, ಅರಿವಿಲ್ಲ ಜನರಿಗೆ, ಏನೋ ತಿನ್ಬೇಕು ತಿಂತಾ ಇದೀವಿ. ಅವ್ರಿಗೆ ಹೆಂಗೆ ಅಂದ್ರೆ, 3 times ತಿಂತಾ ಇದೀವಿ ಅಂದ್ರೆ ನಾವು ಕರೆಕ್ಟ್ ಆಗಿ ತಿಂತಾ ಇದೀವಿ ಅನ್ನೋ ತಪ್ಪು ಪರಿಕಲ್ಪನೆನ ಜನಗಳು ಇತ್ತೀಚಿನ ದಿನಗಳಲ್ಲಿ ಹೊಂದಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರೋಸೆಸ್ ಫುಡ್, ಈಗ ಏನು ಫಾಸ್ಟ್ ಫುಡ್, ಪ್ರೋಸೆಸ್ ಫುಡ್ ಅಥವಾ ಜಂಕ್ ಫುಡ್ ಅಂತ ಬಂದಿದೆ, ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತೆ ಈ ಮಾಧ್ಯಮಗಳು ಅಡ್ವರ್ಟೈಸ್ಮೆಂಟ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಚಾಕ್ಲೇಟ್ ಅಥವಾ ಕುರ್ಕುರೆ ಇದನ್ನ ಪ್ರಚಾರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಟ್ರಾಕ್ಟಿವ್ ಲೇಬ್ಲಿಂಗ್ ಇಂದ ಮಕ್ಕಳುಗಳು ಅದನ್ನ ಬೇಕು ಅಂದಾಗ ಪೋಷಕರು ಅದನ್ನೇ ಕೊಡಿಸ್ತಾ ಇದ್ದಾರೆ. ಅದು ಹೆಲ್ದಿನ ಅನ್ಹೆಲ್ದಿನ ಅನ್ನೋ ಕಾನ್ಸೆಪ್ಟ್ ತಿಳಿದೇ ಅದನ್ನ ಕೊಡಿಸ್ತಾ ಇದ್ದಾಗ ಏನಾಗ್ತಾ ಇದೆ, ನಾವು ನಮ್ಮ ದೇಹಕ್ಕೆ ವಿಷಪೂರಿತವಾದ ಆಹಾರಗಳನ್ನ ಸೇವಿಸ್ತಾ ಇದೀವಿ. ಸೊ ಅಂತ ಪದಾರ್ಥಗಳನ್ನ ತಿಂದಾಗ ನಮಗೆ ಬೇಕಾಗಿರೋ ದೇಸಿಯ ಆಹಾರಗಳನ್ನ ಬಿಟ್ಟೋಗ್ತಾ ಇದೆ ಸರ್, ಅಂದ್ರೆ ಅರಿವು ಕಮ್ಮಿ ಇದೆ. ಸೊ ಆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿದ್ರೆ, ಇಂಥ ಕಾರ್ಯಕ್ರಮಗಳ ಮೂಲಕ ಜನಗಳ ಮೂಡಿಸಿ ಅವ್ರ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಅಡುಗೆ ಮನೆಯಲ್ಲೇ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳುವಂತ ಎಲ್ಲಾ ವಸ್ತುಗಳು ಇದೆ, ಬಟ್ ಅದು ಅರಿವಿಲ್ಲ. ಏನೋ ಮಾಡ್ತಾ ಇದೀರಾ, ತಿಂತಾ ಇದೀರಾ, 3 times ಒಪ್ಕೊಳ್ಳೋಣ, ಆದ್ರೆ ಕರೆಕ್ಟ್ ಆಗಿ ತಿಂತಾ ಇದೀರಾ ಇಲ್ವಾ ಅನ್ನೋದು ಒಂದು ಈಗ ಪ್ರಶ್ನೆ. ಈಗ ಹಂಗ ನೋಡಕ್ ಹೋದ್ರೆ ಡಯಾಬಿಟಿಸ್ ಅಥವಾ ಮಧುಮೇಹ ಕಾಯಿಲೆ ನಮ್ಮ ಭಾರತದಲ್ಲಿ ನಾವು 1st ಇದೀವಿ ಸರ್. ಯಾಕೆ ಇದಾಗ್ತಿದೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ತಿಂತಾ ಇಲ್ಲ, ಅದ್ರ ಜೊತೆಗೆ ಪ್ರೋಸೆಸ್ ಫುಡ್ ಫಾಸ್ಟ್ ಫುಡ್ ತಿಂದು ಏನಾಗ್ತಿದೆ ಅಂತ ಹೇಳಿದ್ರೆ ಒಬೆಸಿಟಿ ಆದ ನಂತರ ಬರುವಂತದ್ದೇ ಈ ಮಧುಮೇಹ ಕಾಯಿಲೆ. ಹೀಗೆ ನಮ್ಮ ತಟ್ಟೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆಯೋ ಅದನ್ನ ನಾವು ಸರಿಯಾಗಿ ರೂಢಿಸ್ಕೊಳ್ಳದೇ ಇರೋ ಕಾರಣದಿಂದಾಗಿ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು. ಇನ್ನು ನಾವು ಸಾಮಾನ್ಯವಾಗಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತೀವಿ, ಮತ್ತು ಅದರ ಬಗ್ಗೆ ಹೆಚ್ಚು ನಾವು ಜಾಗೃತಿಯನ್ನು ಇಟ್ಕೊಂಡು ನಾವು ಆಹಾರವನ್ನು ಸೇವನೆಯನ್ನು ಮಾಡ್ತೇವೆ. ಇವತ್ತು ಬಹಳ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ ಏನು ಅಂತ ಹೇಳಿದರೆ, ಮಕ್ಕಳಿಗೂ ಕೂಡ ಆಹಾರ ಕ್ರಮದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಹಾಗಿದ್ರೆ ನಮ್ಮ ತಟ್ಟೆ ಬಗ್ಗೆ ಹೇಳಿದ್ರಿ, ನಮ್ಮ ಮಕ್ಕಳ ತಟ್ಟೆ ಹೇಗಿರ್ಬೇಕು ಅದ್ರ ಬಗ್ಗೆ ಹೇಳಿ ಸರ್. ಮಕ್ಕಳು ಬೆಳವಣಿಗೆ ಹಂತದಲ್ಲಿ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದಾಗ ಪ್ರೋಟೀನು ಬೆಳವಣಿಗೆಗೆ ಮೂಲ ಕಾರಣ ಸರ್, ಅದು ಕರೆಕ್ಟಾಗಿ ನಾವು ಕೊಡಬೇಕಾಗುತ್ತೆ. ಯಾವ್ಯಾವ ಪದಾರ್ಥಗಳಿಂದ ಪ್ರೋಟೀನ್ ಅಂಶ ಕೊಟ್ಟು ಬೆಳವಣಿಗೆನ ಹೆಚ್ಚಿಸ್ಬೋದು ಅಂತ ಹೇಳಿದ್ರೆ, ಹಾಲಾಗಿರ್ಬೋದು, ಅದರಲ್ಲಿ ಏನ್ ಹೇಳ್ತೀವಿ ಕ್ಯಾಲ್ಸಿಯಂ ರಿಚ್ ಅಂತ ನಾವು ಹೇಳ್ತೀವಿ. ಕ್ಯಾಲ್ಸಿಯಂ ಇದ್ದಾಗ ಮೂಳೆಗಳು ಮತ್ತೆ ಹೆಲ್ಪ್ಗಳಿಗೆ ಶಕ್ತಿ ಕೊಡುವಂಥದ್ದು. ಅದ್ರ ಜೊತೆಗೆ ನಾವೇನು ಬೇರೆ ಆಹಾರಗಳನ್ನ ನಾವೇನ್ ಕೊಡ್ತೀವಲ್ಲ ಮಕ್ಕಳುಗಳಿಗೆ, ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ 1100 kcal ಅಷ್ಟು ಬೇಕು ಅಂತ ಹೇಳ್ತೀವಿ. ಅದು 1-3 years ಮಕ್ಕಳುಗಳಿಗಾದ್ರೆ 1010 kcal ಅಂತ ಹೇಳ್ತೀವಿ. 3-9 ಅಥವಾ 10 ತನಕ ಆದ್ರೆ ಅಪ್ರಾಕ್ಸಿಮೇಟ್ಲಿ ನಾವು 1700 ಕಿಲೋ ಕ್ಯಾಲರಿಯಷ್ಟು ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಅವರಿಗೆ ಚಟುವಟಿಕೆ ಜಾಸ್ತಿ ಇದ್ದಾಗ ಆಟ ಪಾಠಗಳಲ್ಲಿ ತೊಡಗಿರ್ತಾರೆ, ಅವರು ಜಾಸ್ತಿ ಆಟ ಆಡ್ತಾ ಇರೋದ್ರಿಂದ ಶಕ್ತಿ ಖರ್ಚಾಗ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅವರೂ ಸೀರಿಯಲ್ಸ್ ಎಲ್ಲ ತಗೋಬೇಕು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಪ್ರೋಟೀನು, ಫ್ಯಾಟ್, ಈಗ ನೀವು ಡ್ರೈ ಫ್ರೂಟ್ಸ್ ಅಂತ ಏನ್ ಕೊಡ್ತೀರಲ್ಲ ಎಣ್ಣೆ ಕಾಳುಗಳು, ಅದರಲ್ಲಿ ಫ್ಯಾಟ್ ಕೂಡ ಇರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ. ಅದ್ರ ಜೊತೆಗೆ ದಿನದಲ್ಲಿ ಅಂದ್ರೆ ಹಣ್ಣು ತರಕಾರಿಗಳು ಯಥೇಚ್ಛವಾಗಿರ್ಲಿ. ಯಾಕೆ ಅಂತ ಹೇಳಿದ್ರೆ ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಅಂತ ನಾವು ಹೇಳ್ತೀವಿ, ಈಗ ಐರನ್ ಕೊರತೆ ಆಗಿ ಅನಿಮಿಯಾ ಆಗುವಂತದ್ದು ಈ ತರ. ಅದ್ರ ಜೊತೆಗೆ ಈ ಕೆಂಪು ಹಣ್ಣು ತರಕಾರಿಗಳು ಜಾಸ್ತಿ ಇರಬೇಕು ಅವರು ಇದ್ರಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಈ ಕೆಂಪು ಅಥವಾ ಹಳದಿ ಹಣ್ಣು ತರಕಾರಿಗಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಷನ್ ಅಥವಾ ಕಣ್ಣಿಗೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಜಿಂಕ್ ರಿಚ್ ಫುಡ್ಸ್ ಅಂತ ತಗೊಳ್ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಮ್ಯುನಿಟಿ ಬೂಸ್ಟರ್ಸ್, ಇಮ್ಯುನಿಟಿ ಬಿಲ್ಡಿಂಗ್ ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಈ ಇಮ್ಯುನಿಟಿ ಬಿಲ್ಡರ್ಗೆ ಇನ್ನೂ ಯಾವ್ಯಾವುದು ಅಂತ ಹೇಳಿದ್ರೆ ಜಿಂಕ್ ಅಥವಾ ಈ ಟರ್ಮರಿಕ್ ಅಂತ ಎಲ್ಲ ತಗೊಂಡಾಗ ಏನಾಗುತ್ತೆ, ಅದರಲ್ಲಿ ಕರ್ಕ್ಯೂಮಿನ್ ಅಥವಾ ಆಂಟಿ ಆಕ್ಸಿಡೆಂಟ್ ರಿಚ್ ಅಂತ ನಾವೇನು ಹೇಳ್ತೀವಲ್ಲ ಅಂತ ಫುಡ್ಸ್ ಅವರ ತಟ್ಟೆಯಲ್ಲಿದ್ದರೆ ಅವರು ಆರೋಗ್ಯನ ಕಾಪಾಡ್ಬೋದು ಮತ್ತು ಬೆಳವಣಿಗೆಗೆ ಹೆಚ್ಚು ಸೂಕ್ತ. ಮೇಜರ್ ಆಗಿ ಪ್ರೋಟೀನ್ ಅಂತ ಹೇಳ್ತೀನಿ ಸರ್. ಇದು ಒಂದು ಭಾಗ. ಮತ್ತೊಂದು ಸಮಸ್ಯೆ ನಮಗೆ ಎಲ್ಲೆದುರಾಗುತ್ತೆ ಅಂತ ಹೇಳಿದರೆ, ನಾವು ವರ್ಷದಲ್ಲಿ ಒಂದು 3-4 ಋತುಗಳನ್ನು ಕಾಣ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಯಾವ ಋತುಮಾನಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಕ್ರಮ ಇರಬೇಕು ಅಂತೀರಿ? ಈಗ ಚಳಿಗಾಲದಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಿನ ತಾಪಮಾನ ಕಮ್ಮಿ ಇರುತ್ತೆ. ಸೊ ಹೊರಗಿನ ತಾಪಮಾನ ಕಮ್ಮಿ ಆದ ತಕ್ಷಣ ನಮ್ಮ ದೇಹದಲ್ಲಿ ತಾಪಮಾನ ಕಮ್ಮಿ ಆಗಿ ಇದ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ. ಸೊ ಅದನ್ನ ಮೇಂಟೈನ್ ಮಾಡಬೇಕು, ಒಂದೇ ಇದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಬಾಡಿಯಲ್ಲಿ ಉಷ್ಣತೆನ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತ ಒಂದಿರುತ್ತೆ, ಅದು ಈಗ ಕಮ್ಮಿ ಆದ ತಕ್ಷಣ ನಮ್ಮ ದೇಹದಲ್ಲಿ ಅಥವಾ ವಾತಾವರಣದಲ್ಲಿ ಉಷ್ಣ ಅಂಶ ಕಮ್ಮಿ ಆದ ತಕ್ಷಣ ಏನಾಗುತ್ತೆ, ದೇಹದಲ್ಲೂ ಕಮ್ಮಿ ಆಗುತ್ತೆ. ಆಗ ಆ ಹೈಪೋಥಾಲಮಸ್ ಅನ್ನೋದು ಏನಿದೆಯಲ್ಲ ಅದು ಅದನ್ನ ಗುರುತಿಸುತ್ತೆ ಸರ್. ಗುರುತಿಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ತುಂಬಾ ಚಳಿ ಜಾಗಕ್ಕೆ ಹೋದಾಗ ನಡುಕ್ತೀವಿ, ಶಿವರಿಂಗ್ ಅಂತ ಏನ್ ಹೇಳ್ತೀವಲ್ಲ, ಸ್ನಾಯುಗಳು ನಡ್ಗಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅದು ಬೆಚ್ಚಗಿಡಿಸುತ್ತೆ ನಮ್ಮ ದೇಹನ. ಸೊ ಅವಾಗ ನಾವೇನು ಅಂತ ಹೇಳಿದ್ರೆ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ರಕ್ತನಾಳಗಳು ಏನಿರುತ್ತಲ್ಲ ಚಳಿಗಾಲದಲ್ಲಿ ಸಂಕುಚಲನ ಅಂತ ಹೇಳ್ತೀವಿ ನಾವು, ಅಂದ್ರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಸರ್ ಅದನ್ನ. ಅದೇನು ಅಂತ ಹೇಳಿದ್ರೆ ಚರ್ಮದ ಕೆಳಗಡೆ ಅದೇ ರಕ್ತ ಬರಕ್ ಬಿಡಲ್ಲ, ಒಳಗಡೆನೆ ಕನ್ಸ್ಟ್ರಿಕ್ಟ್ ಮಾಡೋದ್ರಿಂದ ಟೆಂಪರೇಚರ್ನ ನಾರ್ಮಲ್ ಆಗಿ ಮೇಂಟೈನ್ ಮಾಡುತ್ತೆ ಸರ್. ಈ ಪ್ರೋಸೆಸ್ನ ನಾವೇನ್ ಅಂತೀವಿ ಅಂತ ಹೇಳಿದ್ರೆ ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಹದ ಉಷ್ಣಾಂಶತೆನ ಮೇಂಟೈನ್ ಮಾಡಬೇಕು. ಸೊ ಅದ್ರ ಜೊತೆಗೆ ಯಾವ ತರ ಫುಡ್ಸ್ ಇರಬೇಕಪ್ಪ ಅದನ್ನ ಮೇಂಟೈನ್ ಮಾಡಕ್ಕೆ ಅಂತ ಹೇಳಿದಾಗ, ಹೈ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಧಾನ್ಯಗಳು, ಅದು ಕೂಡ ಎನರ್ಜಿ ಕೊಡ್ತಾ ಹೋಗುತ್ತೆ. ಅವಾಗ ಸ್ವಲ್ಪ ಜಾಸ್ತಿ ಸೇವನೆ ಮಾಡಿದಾಗ ಎನರ್ಜಿ ಜಾಸ್ತಿ ಕೊಡುತ್ತೆ. ಯಾಕಂದ್ರೆ ಈ ತರ ಬಾಡಿ ಮೆಕಾನಿಸಮ್ನ ಅದು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಎನರ್ಜಿ ಬೇಕು. ಅದನ್ನ ಕಂಟ್ರೋಲ್ ಮಾಡಕ್ಕೆ ಜಾಸ್ತಿ ಎನರ್ಜಿ ಕೊಡುವಂತಹ ಫುಡ್ಸ್, ಅಂದ್ರೆ ಶಕ್ತಿ ಕೊಡುವಂತಹ ಫುಡ್ಸ್ ಅಂದ್ರೆ ಧಾನ್ಯಗಳನ್ನ ತಿನ್ಬೇಕಾಗುತ್ತೆ. ಜೊತೆಗೆ ಪ್ರೋಟೀನ್ಸ್, ಪ್ರೋಟೀನ್ ಅಂಶ ಜಾಸ್ತಿ ಇರುವಂತಹ ಫುಡ್ಗಳನ್ನ ಸೇವನೆ ಮಾಡ್ಬೇಕಾಗಿರುತ್ತೆ ಸರ್. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಚಳಿಗಾಲದಲ್ಲಿ ಟೆಂಪರೇಚರ್ನ ಬಿಲ್ಡ್ ಮಾಡುವಂತ ಫುಡ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದ್ರ ಜೊತೆಗೆ ಪ್ರೀಬಯೋಟಿಕ್, ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ಅದು ಏನಪ್ಪ ಅಂತ ಹೇಳಿದ್ರೆ, ಗಟ್ ಅಂತ ಏನ್ ಹೇಳ್ತೀವಲ್ಲ ಕರಳಲ್ಲಿ ಉತ್ತಮವಾದ ಮೈಕ್ರೋ ಆರ್ಗಾನಿಸಮ್ ಅಥವಾ ಸೂಕ್ಷ್ಮ ಜೀವಿಗಳು ಏನಿರುತ್ತಲ್ಲ ಅದನ್ನ ಇನ್ಕ್ರೀಸ್ ಮಾಡಿ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಮ್ಮ ಆರೋಗ್ಯನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಈ ಚಳಿಗಾಲದಲ್ಲಿ ಸೋಂಕು ಮತ್ತೆ ರೋಗ ಬಾಧೆಗಳು ಜಾಸ್ತಿ ಇರುತ್ತೆ. ಸೊ ಇಮ್ಯೂನಿಟಿ ಕೊಡುವಂತ ಫುಡ್, ಅಂದ್ರೆ ರೋಗ ನಿರೋಧಕ ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಅವು ಯಾವುದು ಅಂತ ಹೇಳಿದ್ರೆ, ಆಮ್ಲ ಆಗಿರ್ಬೋದು ಅಥವಾ ಕಿತ್ಲೆ ಹಣ್ಣಾಗಿರ್ಬೋದು, ಈ ತರ ಫುಡ್ಗಳನ್ನ ನೀವು ಜಾಸ್ತಿ ತಿನ್ಬೇಕಾಗುತ್ತೆ. ಜೊತೆಗೆ ಅರಿಶಿನ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಇದರಲ್ಲೆಲ್ಲ ಏನು ಅಂತ ಹೇಳಿದ್ರೆ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದ್ರ ಜೊತೆಗೆ ನಾವೇನು ಫ್ಲೇವನಾಯ್ಡ್ಸ್, ಪಾಲಿಫಿನಾಲ್ಸ್, ಕೆರೋಟಿನಾಯ್ಡ್ಸ್ ಅಂತ ನಾವೇನ್ ಕರಿತೀವಲ್ಲ ಅವೆಲ್ಲ ಇದರಲ್ಲಿ ಸಿಗ್ತಾ ಹೋಗುತ್ತೆ ಸರ್. ಸೊ ಹೆಚ್ಚು ಇಮ್ಯೂನ್ ಫುಡ್ಸ್ ಅಂತ ನಾವೇನ್ ಕರಿತೀವಲ್ಲ ಅಂತವನ್ನ ತಿನ್ಬೇಕು ಅಂತ ಹೇಳ್ತೀನಿ ಸರ್. ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳ ಮಾಡತಕ್ಕಂತಹ ಏನು ಒಂದು ಪದಾರ್ಥಗಳಿದ್ದಾವೋ ಅಥವಾ ಆಹಾರಗಳಿದ್ದಾವೋ ಅಂಥದ್ದನ್ನ ಹೆಚ್ಚಾಗಿ ನಾವು ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು ತಮ್ಮ ಒಂದು ಸಲಹೆ. ಇನ್ನು ಈ ಕಾಫಿ ಟೀಯನ್ನ ಸೇವನೆ ಮಾಡ್ತಕ್ಕಂಥದ್ದು, ಜ್ಯೂಸ್ಗಳನ್ನ ಕುಡಿಯುವಂಥದ್ದು, ಇದು ನಮ್ಮ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ಮಾತುಗಳಿದ್ದಾವೆ. ಎಷ್ಟರ ಮಟ್ಟಿಗೆ ನಾವು ಇದನ್ನ ಅನುಸರಿಸಬೇಕು, ಎಷ್ಟರ ಮಟ್ಟಿಗೆ ನಮ್ಮ ದೇಹಕ್ಕೆ ಕಾಫಿ ಟೀ ಅಥವಾ ಬೇರೆ ತರಹದ ದ್ರಾವಣದ ಪದಾರ್ಥಗಳ ಅಗತ್ಯ ಇರುತ್ತೆ ಸರ್? ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಕೆಫೈನ್ ಅಥವಾ ಈ ಶುಗರ್ ಕಂಟೆಂಟ್ ನೀವೇನು ಕುಡಿತೀರಲ್ಲ ಕಾಫಿ ಟೀಯಲ್ಲಿ, ಈ ಸಕ್ಕರೆ ಅಂಶ ಏನು ಅಂತ ಹೇಳಿದ್ರೆ ಆಲ್ರೆಡಿ ಪ್ರೋಸೆಸ್ಡ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ನೀವ್ ಏನ್ ಕುಡಿತೀರಲ್ಲ ಅದು ಡೈರೆಕ್ಟ್ ಆಗಿ ಬ್ಲಡ್ಗೆ ರಿಲೀಸ್ ಆದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೆಷ್ಟಿರ್ಬೇಕು ಅಂತ ಹೇಳಿದ್ರೆ, 6 ಗ್ರಾಂನಷ್ಟು ಅಂತ ಹೇಳ್ತೀವಿ ಸರ್. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೀವು ಮಧುಮೇಹಿ ಕಡೆಗೆ ಬರ್ತಾ ಇದ್ದೀರಾ ಅಂತ ಒಂದು ಅರ್ಥ. ಸೊ ಅದು ಯಾವಾಗೂ ಕಮ್ಮಿ ಇರಬೇಕು. ಸೊ ನಾವು ಆಲ್ರೆಡಿ ಹೇಳ್ದಂಗೆ ಸಕ್ಕರೆ ಅಂಶ ಯಾವತ್ತು ತುಂಬಾನೇ ಕಮ್ಮಿ ಇರಬೇಕು. ಯಾಕೆಂದ್ರೆ ನೀವು ಏನೇ ಆಹಾರ ಪದಾರ್ಥಗಳನ್ನ ಸೇವಿಸಿದಾಗ್ಲೂ ಕೂಡ, ಈಗ ನಾನು ಚಿತ್ರಾನ್ನ ಏನೋ ತಿಂದೆ ಅಂತ ಹೇಳಿದ್ರೆ ಅದು ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ನಾನು ತಿಂದು ಕೊನೆಗೆ ಅದು ನಮ್ಮ ದೇಹಕ್ಕೆ ಸಿಗುವಂತ ಕೊನೆ ಅಂಶ ಏನು ಅಂತ ಹೇಳಿದ್ರೆ ಪಚನಕ್ರಿಯೆ ಆಗಿ ಆಗಿ ಕೊನೆಗೆ ಸಿಗುವಂತದ್ದೇ ಗ್ಲೂಕೋಸ್ ಅಂತ ಹೇಳ್ತೀವಿ. ಸೊ ಇದು ಡೈರೆಕ್ಟ್ ಆಗಿ ಬ್ಲಡ್ಗೆ ರಿಲೀಸ್ ಆಗುತ್ತೆ ಸರ್ ಈ ಸಕ್ಕರೆ ಅಂಶ. ಸೊ ಅದನ್ನ ಅವಾಯ್ಡ್ ಮಾಡಬೇಕು, ಹೆಚ್ಚು ಅವಾಯ್ಡ್ ಮಾಡಬೇಕು, ಇಲ್ಲ ಬಿಟ್ಟೆ ಬಿಡಬೇಕು. ಅದು ವಿಷಕಾರಿ ಅಂತಾನೆ ಹೇಳ್ತೀನಿ ಸರ್. ಈ ಕೆಫೈನ್ ಅನ್ನೋದು ಸ್ಟಿಮ್ಯುಲೇಟಿಂಗ್ ಫುಡ್ ಅಂತ ಹೇಳ್ತೀವಿ. ಸೊ ಕಮ್ಮಿ ಇದ್ರೆ ಒಳ್ಳೇದು. ಬಟ್ ಇದನ್ನ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ಈಗ ಚಟ ತರ ಆಗೋಗಿದೆ. ಕೆಫೈನ್ ಅಂದ್ರೆ ಇಟ್ ಇಸ್ ಲೈಕ್ ಡ್ರಗ್ ಅನ್ನೋ ತರ, ಕಾಫಿ ಕುಡಿಲಿಲ್ಲ ಅಂದ್ರೆ ಕೆಲ್ಸನೇ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅತಿ ಆದ್ರೆ ಅಮೃತನ ವಿಷ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು ಸರ್ ಕೆಫೈನ್ ಅಂಶ. ಮತ್ತೆ ಸಕ್ಕರೆ ಅಂಶ ಕಡಿಮೆ ಮಾಡಬೇಕು, ಇಲ್ಲ ನಿಲ್ಲಿಸಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಅದು ಬೇಗ ರಿಲೀಸ್ ಆಗೋದ್ರಿಂದ ನಮ್ಮ ರಕ್ತಕ್ಕೆ ರಕ್ತದಲ್ಲಿ ಒತ್ತಡನೂ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡಯಾಬಿಟಿಸ್ ಕಡೆಗೆ ಜಾಸ್ತಿ ತಿರುಗ್ತಾರೆ. ಅಂದ್ರೆ ಈಗ ಮನೆಯಲ್ಲಿ ಇಲ್ಲ ಅಂದ್ರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಹೇಳದ್ನಲ್ಲ, ಇಲ್ಲದೆ ಇದ್ರೂ ಅದು ಬರಂಗೆ ಮಾಡುತ್ತೆ ಸರ್ ಆ ಕಾಯಿಲೆನ. ಇತ್ತೀಚೆಗೆ ಈ ಹಣ್ಣುಗಳ ಸೇವನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಪ್ರಮಾಣದಲ್ಲಿ ಸೇವನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಶಿಫಾರಸ್ಸಿದೆ. ಹಾಗೆಯೇ ಕೆಲವರು ಈ ಬೇಯಿಸದಂತಹ ಕೆಲವೊಂದು ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಈಗ ತರಕಾರಿಯನ್ನೇ ಬೇಯಿಸದೇ ಸೇವನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ಸೇವನೆಯನ್ನು ಮಾಡುವಂಥದ್ದು ಕೂಡ ಇದೆ. ಇದು ನಮ್ಮ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಸರ್. ಈಗ ನಾವು ಏನಂದ್ರೆ ಫಾರ್ಮ್ ಇಂದ ತಂದಿರ್ತೀವಿ. ಸೊ ಅವರು ಎಷ್ಟೋ ಕೆಮಿಕಲ್ಸ್ನ ಹಾಕಿರ್ತಾರೆ, ಅದ್ರ ಜೊತೆಗೆ ಮಣ್ಣಲ್ಲಿ ಕೂಡ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಸೊ ನೀವು ತಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಉಪ್ಪು ನೀರಲ್ಲಿ ತೊಳೆದು ಸ್ವಲ್ಪ ಮಟ್ಟಿಗೆ ಬಿಸಿ ನೀರಲ್ಲಿ ಬೇಯಿಸಿ ಸ್ಟೀಮ್ ಅಂತ ಹೇಳ್ತೀವಿ. ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೂಕ್ಷ್ಮಾಣು ಜೀವಿಗಳನ್ನ ನೀವು ಅಂದ್ರೆ ಇರೋಂಥದ್ದು ಆ ಟೆಂಪರೇಚರ್ ಅಲ್ಲಿ ಸತ್ತೋಗುತ್ತೆ ಸರ್ ನೀವು ಬೇಯಿಸಿದಾಗ. ಹಂಗೆ ತಿಂದಾಗ ಏನು ಅಂತ ಹೇಳಿದ್ರೆ ಉಪಯುಕ್ತ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವೇ ಆ ಪೆಸ್ಟಿಸೈಡ್ ಅಥವಾ ಏನು ಫರ್ಟಿಲೈಸರ್ಸ್ನ ರೈತರು ಒಡೆದಿರ್ತಾರಲ್ಲ ಅದ್ರ ಜೊತೆಗೆ ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಏನು ಈ ಕ್ಯಾರೆಟ್ ಮೇಲೆ ಅಥವಾ ಬೀಟ್ರೋಟ್ ಮೇಲೆ ಏನು ನೀವು ಹಸಿಯಾಗಿ ತಿಂತಿರಲ್ಲ ಅದನ್ನ ನೀವೇ ಸೇವನೆ ಮಾಡಿ ಕಂಟಾಮಿನೆಂಟ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ನಿಮ್ಮ ಬಾಡಿಗೆ ತಗೊಂಡಂಗೆ ಆಗುತ್ತೆ ಸರ್. ಸೊ ನಾನೇನು ಹೇಳ್ತೀನಿ ಅಂತ ಮನೆಗೆ ತಂದಾಗ ಉಪ್ಪು ನೀರಲ್ಲಿ ಚೆನ್ನಾಗಿ ನೆನೆಸು ತೊಳೆದು ಅದನ್ನ ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸಿ ಅಂದ್ರೆ ಸ್ಟೀಮ್ ಅಂತ ನಾವು ಹೇಳ್ತೀವಿ, ಸ್ಟೀಮ್ ಅಲ್ಲಿ ಬೇಯಿಸಿ ಆಮೇಲೆ ತಿಂದ್ರೆ ಉಪಯೋಗಕಾರಿ ಅಂತ ಹೇಳ್ತೀನಿ ಸರ್. ಈ ಸಮತೋಲಿತ ಆಹಾರವನ್ನ ನಮ್ಮ ದೇಹಕ್ಕೆ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಕೈತೋಟಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂತಹ ಮಾತು ಇದೆ. ಪ್ರತಿಯೊಬ್ಬರು ಕೂಡ ಅವರ ಒಂದು ಅಳತೆಗೆ ತಕ್ಕನಾಗಿ ಅಥವಾ ಅವರ ಅನುಕೂಲಕ್ಕೆ ತಕ್ಕನಾಗಿ ಹೇಗೆ ಕೈತೋಟಗಳನ್ನ ಮಾಡಿಕೊಳ್ಳಬಹುದು ಮತ್ತೆ ಅಲ್ಲಿ ಏನೆಲ್ಲ ಬೆಳೆದುಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಪೌಷ್ಟಿಕ ಕೈತೋಟ ಅನ್ನೋದು ಒಂದು ಉತ್ತಮ ಅಂದ್ರೆ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಒದಗಿಸಕ್ಕೆ ತುಂಬಾ ಉತ್ತಮಕಾರಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಇಲ್ಲ ಸ್ವಲ್ಪ ಜಾಗದಲ್ಲೇ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ದಿನನಿತ್ಯಕ್ಕೆ ಬೇಕಾದಂತ ಹಣ್ಣು ಸೊಪ್ಪು ತರಕಾರಿಗಳನ್ನ ಬೆಳ್ಕೋಬಹುದು. ಈ ಹಣ್ಣು ಸೊಪ್ಪು ತರಕಾರಿಗಳು ನಾನು ಆಲ್ರೆಡಿ ಹೇಳ್ದಂಗೆ ಯಥೇಚ್ಛವಾಗಿ ನಿಮ್ಮ ತಟ್ಟೆಯಲ್ಲಿ ಇರಬೇಕು ಅಂತ ಹೇಳಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಅನಿಮಿಯಾ ಅಂತ ಕೇಳಿರ್ತೀರಾ, ಇಲ್ಲ ಅಯೋಡಿನ್ ಅಥವಾ ಥೈರಾಯ್ಡ್ ಡಿಫಿಷಿಯನ್ಸಿ ಅಂತ ನೀವು ಕೇಳಿರ್ತೀರಾ. ಸೊ ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆ ಅದು ಏನ್ರಲ್ಲಿ ಯಥೇಚ್ಛವಾಗಿರುತ್ತೆ ಅಂತ ಹೇಳಿದ್ರೆ ಸೊಪ್ಪುಗಳಲ್ಲಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಈಗ ನೀವು ನೋಡಿರ್ತೀರಾ ಈ ಪ್ರೆಗ್ನೆನ್ಸಿ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಥವಾ ಏನು ಅವರಿಗೆ ಡಾಕ್ಟರ್ಸ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮಂತ್ಸ್ಗಳಲ್ಲೇನೆ ಫೋಲಿಕ್ ಆಸಿಡ್ ಅಥವಾ ಐರನ್ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿ ಕೊಡ್ತಾರೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಆ ಫೋಲಿಕ್ ಆಸಿಡ್ ಮತ್ತೆ ಇದು ಅದು ಬೇಬಿಯಲ್ಲಿ ಅಂದ್ರೆ ಫೀಟಲ್ ಗ್ರೋತ್ ಡೆವಲಪ್ಮೆಂಟ್ ಅಂದ್ರೆ ಶಿಶು ಅಭಿವೃದ್ಧಿ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನ ಏನು ಅಂತ ಹೇಳಿದ್ರೆ ಈಗಿಂದನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತಗೊಳ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ಅದು ತೊಂದರೆ ಆಗಲ್ಲ. ಈಗ ಇಲ್ಲ ಅಂತ ಹೇಳಿದ್ರೆ ಆಗ ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ಬೇಕಾಗಿ ಬರುತ್ತೆ. ಸೊ ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಹೋಗಲ್ಲ. ಡಿಫಿಷಿಯನ್ಸಿ ಆಗಬಹುದು ಅಂತ ಹೇಳಿ ಇದ್ರೂ ಇಲ್ಲ ಅಂದ್ರೂ ಕೊಡ್ತಾರೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಥೇಚ್ಛವಾಗಿ ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ಬೋದು. ಅದ್ರ ಜೊತೆಗೆ ನೀವೇ ನಿಮ್ಮ ಕೈಯಾರೆ ಬೆಳೆದಾಗ ಅದರಲ್ಲಿ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡಿರಲ್ಲ. ಸೊ ಆರೋಗ್ಯಯುತವಾದ ಹಣ್ಣು ಸೊಪ್ಪು ತರಕಾರಿಗಳನ್ನ ಸೇವಿಸ್ಬೋದು. ಅದ್ರ ಜೊತೆಗೆ ಈಗ ನೀವು ಏನ್ ಖರ್ಚು ಮಾಡ್ತಾ ಇರ್ತೀರಲ್ಲ, ಈಗ ಒಂದು ಪೌಷ್ಟಿಕ ಕೈತೋಟನ ನೀವು ನಿಮ್ಮ ಮನೆ ಮುಂದೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ಸರಿ ಸುಮಾರು ಒಂದು 4,000 ಖರ್ಚು ಬರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಋತುಮಾನದಲ್ಲೂ 3 ಸೀಸನ್ಸ್ ಏನ್ ಬರುತ್ತಲ್ಲ, 3 ಸೀಸನ್ಸ್ ಎಲ್ಲಾನು ಸೇರಿ ನಿಮ್ಗೆ 4,000 ಖರ್ಚು ಬರುತ್ತೆ. ನೀವು ಒಂದು ತಿಂಗಳಿಗೆ ನೀವೇನಾದ್ರು ಒಂದು ವಾರದಂಗೆ 100 ರೂಪಾಯಿ ಖರ್ಚು ಮಾಡಿ ಹಣ್ಣು ತರಕಾರಿಗಳು ಅಥವಾ ಸೊಪ್ಪುಗಳನ್ನ ಏನ್ ತರ್ತಾ ಇರ್ತೀರಲ್ಲ ಅಲ್ಲಿಗೆ ಎಷ್ಟಾಯ್ತಪ್ಪ ವರ್ಷಕ್ಕೆ ಅಂತ ಹೇಳಿದ್ರೆ 6,000 ಆಗುತ್ತೆ. ಸೊ ಇದನ್ನ ನೀವು ನಿರ್ಮಾಣ ಮಾಡ್ಕೊಂಡ್ರೆ 4,000 ಒಂದು ನೀವೇ ಮಾಡ್ತಿರೋ ಅನ್ನೋ ಖುಷಿ ನೆಮ್ಮದಿನೂ ಇರುತ್ತೆ, ಆರೋಗ್ಯಕರವಾದ ಈ ಹಣ್ಣು ಸೊಪ್ಪು ತರಕಾರಿಗಳನ್ನ ಸೇವಿಸ್ತಾ ಇದ್ದೀರೋ ಅನ್ನೋ ನೆಮ್ಮದಿ ಕೂಡ ಇರುತ್ತೆ, ಮತ್ತೆ ಎದ್ದುಕೊಳ್ಳೋ ಅವಶ್ಯಕತೆನೂ ಇರಲ್ಲ. ಏನಿರುತ್ತೋ ಏನಿರಲ್ವೋ ಕೆಲವರು ಭಯದಲ್ಲೇ ತಗೊಂಡ್ ಬರ್ತಾರೆ. ಅಂಗಡಿಗಳಲ್ಲಿ ಹೋದಾಗ ಹೆಂಗೆ ಅಂತ ಹೇಳಿದ್ರೆ ಪೆಸ್ಟಿಸೈಡ್ಸು ಕೆಮಿಕಲ್ಸು ಫ್ರೀ ಇರಬೇಕು, ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೋಗಿ ಹುಡ್ಕೊಂಡು ತರುವಂಥದ್ದು ಇದೆ. ಸೊ ಅದ್ರ ಬದಲು ನೀವೇ ಪೌಷ್ಟಿಕ ಕೈತೋಟನ ನಿಮ್ಮ ಮನೆಯಲ್ಲಿ ನಿರ್ಮಾಣ ಮಾಡಿಕೊಂಡಾಗ ಹೆಚ್ಚು ಉಪಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ಈಗ ಟೆರೆಸ್ ಗಾರ್ಡನಿಂಗ್ ಅನ್ನೋ ಇನ್ನೊಂದು ಕಾನ್ಸೆಪ್ಟ್ ಇದೆ, ತಾರಸಿ ಕೈತೋಟ ಅಂತ ಹೇಳಿ, ಅಲ್ಲೂ ಕೂಡ ನಿಮಗೆ ಬೇಕಾದಂಥದ್ದನ್ನ ಬೆಳ್ಕೋಬಹುದು. ಹೀಗೆ ನಾವೇ ಒಂದಷ್ಟು ಪೌಷ್ಟಿಕ ಕೈತೋಟಗಳನ್ನು ಮಾಡಿಕೊಳ್ಳುವ ಮೂಲಕ ನಮಗೆ ಅಗತ್ಯ ಇರತಕ್ಕಂತಹ ಸಮತೋಲಿತ ಆಹಾರವನ್ನು ನಾವೇ ಉತ್ಪಾದನೆಯನ್ನು ಮಾಡಿಕೊಂಡು ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಸೇವನೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಈ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಏನು ಹೇಳ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಪಾಯಿಂಟ್ನ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಯಾವ ಥರದವರು ನಾವು ಈಗ ಕರೆಕ್ಟಾಗಿ ನಾರ್ಮಲ್ ಆಗಿದ್ದೀವಿ ಅಂತ ಅನ್ಕೋತಾರೆ ಕೆಲವರು, ಅಂದರೆ ನಾನು ಹೈಟಿಗೆ ತೂಕಕ್ಕೆ ಕರೆಕ್ಟಾಗಿದೆ ಅಂತ ಕೆಲವರು ಅಸಂಪ್ಷನಲ್ಲಿ ಇರ್ತಾರೆ ಸರ್. ಸೊ ಅದನ್ನು ಫಸ್ಟ್ ನೀವು ತಿನ್ನಕ್ಕಿಂತ ಮುಂಚೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಮಾಪಕ ಇದೆ, ಅದನ್ನು ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಏನಪ್ಪ ಈ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ, ನಿಮ್ಮ ತೂಕಕ್ಕೆ ಕೆ ಜಿಯಲ್ಲಿ ಅದನ್ನ ಎತ್ತರದಿಂದ ಭಾಗಿಸ್ಬೇಕು. ಭಾಗಿಸ್ದಾಗ ಅದೇನಾದ್ರು ನಿಮ್ಗೆ ಆ ಮಾಪಕ 18.5 ಕಮ್ಮಿ ಬಂತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ತೂಕ ಅಂತ ನಾವು ಕರಿತೀವಿ. 18.5-24.9 ಬಂತು ಅಂತ ಹೇಳಿದ್ರೆ ಸಾಮಾನ್ಯ ತೂಕ, ಅಂದ್ರೆ ನೀವೆಲ್ಲ ಕರೆಕ್ಟ್ ಆಗಿ ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. 24.9 ಜಾಸ್ತಿ ಬಂತು ಅಂತ ಹೇಳಿದ್ರೆ ಅಧಿಕ ತೂಕ ಅಂತ ಹೇಳ್ತೀವಿ. 30 ಜಾಸ್ತಿ ಬಂತು ಅಂತ ಹೇಳಿದ್ರೆ ಇನ್ನೂ ಅಧಿಕ ತೂಕ ಅಂತ ಹೇಳ್ತೀವಿ. ನಾವು ಈ ಗ್ರೇಡ್ ಹಿಂಗೆ ಮಾಡ್ಕೋತೀವಿ, Obesity 1, Obesity 2 ಅಂತ ಹೇಳಿ. ಸೊ ಈ ಪೌಷ್ಟಿಕ ಕೈತೋಟನ ನೀವು ಸ್ಥಾಪನೆ ಮಾಡೋದ್ರಿಂದ, ನೀವೇ ದಿನನಿತ್ಯ ಸಮತೋಲನ ಆಹಾರ ತಿನ್ನೋದ್ರಿಂದ ಕಡಿಮೆ ಇರೋರು ಸಾಮಾನ್ಯ ತೂಕ ಆಗಿರೋದನ್ನು ನಾವು ನೋಡಿದ್ದೀವಿ ಸರ್. ಅದ್ರ ಜೊತೆಗೆ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಕಡಿಮೆ ತೂಕ ಇರೋರು, ನಾನು ಆಲ್ರೆಡಿ ಕಿಲೋ ಕ್ಯಾಲರೀಸ್ ಅಂತ ಹೇಳಿದೆ, ಈ ಸೆಡೆಂಟ್ರಿ ಅವ್ರಿಗೆ ನಾನು ಏನು 2000 ಕಿಲೋ ಕ್ಯಾಲರೀಸ್ ಅಂತ ಹೇಳಿದೆ, ನೀವೇನಾದ್ರು ಕಡಿಮೆ ತೂಕ ಇದ್ರಿ ಅಂತ ಹೇಳಿದ್ರೆ ಅದಕ್ಕಿಂತ 500 ಜಾಸ್ತಿ ಆಹಾರನ ಸೇವನೆ ಮಾಡಬೇಕು. ಅಕಸ್ಮಾತ್ ನೀವು ಒಬೇಸ್ ಅಂತ ಏನು ನಾನು ಆಲ್ರೆಡಿ ಹೇಳಿದೆ, ಅಂದರೆ ತುಂಬ ದಪ್ಪ ಇದ್ದೀರಾ ಅನ್ನೋರು ಏನು ಮಾಡಬೇಕು ಅಂತ ಹೇಳಿದ್ರೆ 500 ಕಮ್ಮಿ ತಿನ್ನಬೇಕು. ಈಗ 2500 ಇತ್ತು ಅಂತ ಹೇಳಿದ್ರೆ ಕಿಲೋ ಕ್ಯಾಲರಿ ನೀವು 2000 ತಿನ್ನಬೇಕಾಗಿ ಬರುತ್ತೆ ಸರ್. ಇಷ್ಟು ಇದನ್ನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದ್ರ ಮೇಲೆ ನಿಮ್ಮ ಆಹಾರ ಕ್ರಮಗಳಿರಲಿ, ಅದ್ರ ಜೊತೆಗೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ದಿನಕ್ಕೆ 1-8 ನೀರನ್ನ ನೀವು ಸೇವನೆ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ 1/2 ಫಿಸಿಕಲ್ ಆಕ್ಟಿವಿಟಿ ಅಥವಾ ವ್ಯಾಯಾಮನ ನೀವು ಮಾಡೋದ್ರಿಂದ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬಹುದು. ಸಮತೋಲಿತ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದು ನನ್ನ ಭೇಟಿ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ನನ್ನ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ ಸರ್, ಅವರು ನನ್ನ ಸಂಪರ್ಕಿಸ್ಬೋದು. 709-34-11-20. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 709-34-11-20. ಒಳ್ಳೆದು BR ಗಾನವಿ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ ಹೇಗೆ ಇರಬೇಕು, ಸಮತೋಲಿತ ಆಹಾರದಿಂದ ನಮಗೆ ಏನೆಲ್ಲ ಆರೋಗ್ಯದ ಲಾಭಗಳು ಲಭಿಸುತ್ತೆ ಮತ್ತು ಈ ಸಮತೋಲಿತ ಆಹಾರವನ್ನು ನಾವು ಪಡೆದುಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ ಈ ಕುರಿತಂತೆ ತಿಪಟೂರಿನ ಕೊನೆಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ BR ಗಾನವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್, ಹಾಗೇನೆ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮಗಳ ಕುರಿತಂತಹ ವಿಚಾರಗಳನ್ನು ಗಮನಿಸೋಣ. ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್, ಈ ಕುರಿತ ರೋಗದ ಲಕ್ಷಣಗಳನ್ನು ನೋಡೋಣ.